ನಾವು ಹೆಚ್ಚುವಾಗಿ ಕೊಂಡೋಗ್ಲಿಕ್ಕೆ ಇದರಿಂದ ಆಗ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಅಡಿಕೆ ಕೃಷಿಯನ್ನು ಏಕ ಬೆಳೆಯಾಗಿ ಬೆಳೆದಾಗ ನಮ್ಮ ದಕ್ಷಿಣ ಕನ್ನಡ ಇರಬಹುದು ಬೇರೆ ಬೇರೆ ಕಡೆಯಲ್ಲಿ ಬರುವಂತಹ ಮಳೆ ಸುಮಾರು 15-20 meters ಎತ್ತರದಿಂದ ಸೋಗೆಯ ಮೂಲಕ ಜಿನುಗುವಂತ ನೀರುಗಳು ನೀರಿನ ತೊಟ್ಟುಗಳು ಮಣ್ಣಿನ ಮೇಲೆ ಬಿದ್ದಾಗ ಮಣ್ಣಿನ ಮೇಲ್ಪದರವು ಸವಿಯುತ್ತದೆ. ಇದರೊಟ್ಟಿಗೆ ಹೆಚ್ಚಿನ ಪೋಷಕಾಂಶ ಕೂಡ ನೀರಿನೊಟ್ಟಿಗೆ ಪೋಲಾಗಿ ಹೋಗ್ತದೆ. ಈ ಉದ್ದೇಶದಿಂದ ಕೂಡ ನಾವು ಏಕ ಬೆಳೆಯ ಬದಲು ಬೇರೆ ಬಹುಬೆಳೆ ಕೃಷಿ ಪದ್ಧತಿಗೆ ಹೋಗಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಅಡಿಕೆಯು ಮುಖ್ಯವಾಗಿ ನಾವು ಕೊಡುವಂತಹ ಪೋಷಕಾಂಶದ ಸಾರಜನಕ ಪ್ರಮಾಣವನ್ನು 15% ಮಾತ್ರ ಸ್ವೀಕರಿಸುವಂತಹದ್ದು. ಇನ್ನು ಪೊಟ್ಯಾಷಿಯಂ ನೋಡಿದ್ರೆ ಸುಮಾರು 20-25% ಅಡಿಕೆ ಸ್ವೀಕರಿಸುತ್ತದೆ. ಅದೇ ರೀತಿ ರಂಜಕ ಪ್ರಮಾಣಕ್ಕೆ ಬಂದ್ರೆ 30-35% ಸ್ವೀಕರಿಸುತ್ತದೆ. ಈ ಉಳಿಕೆಯ ತ್ಯಾಜ್ಯವನ್ನು ಕೂಡ ಇನ್ನಿತರ ಬೆಳೆಗಳು ಹಂಚಿಕೊಂಡು ಸ್ವೀಕರಿಸಲು ಅನುಕೂಲವಾಗುತ್ತದೆ. ಇಷ್ಟೆಲ್ಲ ಅನುಕೂಲತೆಗಳಿರುವ ಕಾರಣಕ್ಕಾಗಿ ನಾವು ಮಿಶ್ರ ಬೆಳೆಯನ್ನ ಬೆಳಿಬೇಕು ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಈ ಮಿಶ್ರ ಬೆಳೆಯನ್ನು ಬೆಳಿಬೇಕು ಅಂತ ಒಂದು ಯೋಜನೆ ಮಾಡಿದಾಗ ಸಾಮಾನ್ಯವಾಗಿ ಅಡಿಕೆಯನ್ನ 2.7 meters ಅಥವಾ 9 feet ಅಂತರದಲ್ಲಿ ನಾಟಿ ಮಾಡುವಂತಹದ್ದು ವಾಡಿಕೆ ಇರ್ತದೆ. ಈ ಅಂತರವನ್ನು ಏನಾದರೂ ಜಾಸ್ತಿ ಮಾಡಬೇಕಾ ಮಿಶ್ರ ಬೆಳೆ ಬೆಳೆಯುವಾಗ? ಇದು ಒಂದು ಉತ್ತಮವಾದ ಪ್ರಶ್ನೆ ಸರ್. ಇದು ಆಕ್ಚುಲಿ 2.99 meters ನಾವು ಅಡಿಕೆ ಕೃಷಿಯನ್ನು ಮಾಡಿದ್ರೆ ಅಷ್ಟು ದೊಡ್ಡ ನಮಗೆ ತೊಂದರೆ ಆಗುವುದಿಲ್ಲ ಈ ಬಹುಬೆಳೆ ಕೃಷಿ ಪದ್ಧತಿಗೆ. ಇನ್ನೂ ಸೂಕ್ತವಾದಂತ ಕ್ರಮ ಅಂದ್ರೆ 13-13 meters ಹೋಗಬಹುದು. ಇದರಲ್ಲಿ 440 ಅಡಿಕೆ ಬೆಳೆಯಲಿಕ್ಕೆ ಸಾಧ್ಯತೆ ಉಂಟು, 440 ಕೊಕ್ಕೋ ಬೆಳೆಯಲಿಕ್ಕೆ ಸಾಧ್ಯತೆ ಉಂಟು, ಆದರೆ ಕಾಳು ಮೆಣಸಿನ ಬಳ್ಳಿ ಅದರಷ್ಟು ಅರ್ಧಷ್ಟು ಬೆಳೆಯಲಿಕ್ಕೆ ಸಾಧ್ಯತೆ ಉಂಟು. ಆದರೆ 9.9 meters ನಾವು ನಾಟಿ ಮಾಡಿದಾಗ ನಮಗೆ ಈ ಮಿಶ್ರ ಬೆಳೆಗೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು ಸರ್. ಸರ್, ಈಗ ಒಂದೊಂದು ಬೆಳೆಯನ್ನು ನೋಡುವ, ಕೊಕ್ಕೋ ಬೆಳೆಯನ್ನ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವುದಿದ್ರೆ ಯಾವ ರೀತಿ ಒಂದು ಯೋಜನೆಯನ್ನು ಮಾಡ್ಕೋಬೇಕು? ನಾವು ಅಡಿಕೆ ತೋಟದಲ್ಲಿ ಕೊಕ್ಕೋ ಬೆಳೆಯನ್ನು ಬೆಳೆಯಬೇಕಿದ್ರೆ ಸುಮಾರು 9.9 meters ನಮ್ಮ ತೋಟದಲ್ಲಿ ಅಡಿಕೆ ಕೃಷಿ ಇದ್ದಾಗ ಅಲ್ಲಿ ನಾವು 1 saal ಕೊಕ್ಕೋವನ್ನು ನಾಟಿ ಮಾಡಬೇಕು. ಅಂದ್ರೆ ಕೊಕ್ಕೋ ಮರದಿಂದ ಮರಕ್ಕೆ 2.7-5.4 meters ಇರಬೇಕು. ಅಂದ್ರೆ 1 saal, ಆವಾಗ ಸುಮಾರು 540 ಅಡಿಕೆ ಮರ ಇದ್ರೆ ಸುಮಾರು 270 ಕೊಕ್ಕೋವನ್ನು ಅದರಲ್ಲಿ ನಾಟಿ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಸಾಲಿನಿಂದ ಸಾಲಿಗೆ 9 feet ಇರ್ತದೆ, 9 feet, ಮತ್ತು 1.5 meters ಇರ್ತದೆ, ಅಂದ್ರೆ 18 feet ದೂರಕ್ಕೆ ನಾಟಿ ಮಾಡಬೇಕು. ನಾಟಿ ಮಾಡುವ ಬಗ್ಗೆ ಹೇಳಿ. ಕೊಕ್ಕೋವನ್ನು ನಾಟಿ ಮಾಡಬೇಕಿದ್ರೆ ಕೊಕ್ಕೋ ಗಿಡವನ್ನು ನಮ್ಮಲ್ಲೀಗ ಅಭಿವೃದ್ಧಿಪಡಿಸಿದಂತಹ ಸಂಕರಣ ತಳಿಗಳಿವೆ, ಅದೇ F1 ಹೈಬ್ರಿಡ್ ಅಂತ ಹೇಳಿ ತಳಿಗಳಿವೆ, ಅಥವಾ ಮೂಲ ತಳಿಗಳು ಅಂತ ಇಲ್ಲ. ಕೊಕ್ಕೋ ಪ್ರಧಾನವಾಗಿ ಹೈಲಿ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್, ಅಂದ್ರೆ ಪರಕೀಯ ಪರಾಗಸ್ಪರ್ಶದಿಂದ ಕಾಯಿ ಕಟ್ಟುವಂತಹ ಗುಣವನ್ನು ಅಡಿಕೆ ಹೊಂದಿರುವುದರಿಂದ ನಾವೇನು ಮಾಡ್ತೇವೆ, ಒಂದು ತಳಿಯನ್ನು ಮಾತ್ರ ಅವಲಂಬಿಸದೆ ಮಿಶ್ರ ತಳಿಯನ್ನು ನಮ್ಮ ಸಂಸ್ಥೆಯಿಂದ ಕೃಷಿಕರಿಗೆ ವಿತರಣೆ ಮಾಡ್ತಾ ಇದ್ದೇವೆ. ಈ ಕೊಕ್ಕೋ ಗಿಡವನ್ನು ನಾವು ನಾಟಿ ಮಾಡುವ ವಿಧಾನ ಸುಮಾರು 5-6 months ಆದ ಗಿಡವನ್ನು ನಾವು ನಾಟಿ ಮಾಡಲಿಕ್ಕೆ ಸೂಕ್ತ. ಈ ಕೊಕ್ಕೋ ಗಿಡವನ್ನು ನಾಟಿ ಮಾಡುವಾಗ ಸುಮಾರು 50 square ಅಳತೆಯ ಗುಂಡಿಯನ್ನು ನಾವು ತೆಗಿಬೇಕಾಗ್ತದೆ. 50 square ಅಳತೆಯ ಗುಂಡಿಯಲ್ಲಿ ಸುಮಾರು ಮೇಲ್ಮಣ್ಣು, ಅದರ ಒಟ್ಟಿಗೆ 5-10 kgs ಸಾವಯವ ರೂಪದ ಗೊಬ್ಬರ, ಕಲೆತಂತ ಗೊಬ್ಬರ ಸಾವಯವ ರೂಪವನ್ನು ಹಾಕುವುದು, 100-150 grams ರಂಜಕ ಗೊಬ್ಬರವನ್ನು ಕೊಡುವಂತದ್ದು, ಇನ್ನು ಬೇರಿನ ಬೆಳವಣಿಗೆಗೆ ಬೇಕಾಗಿ ಸ್ವಲ್ಪ ರಂಜಕ ಗೊಬ್ಬರ, ಅದೇ ರೀತಿ ನಾವು ಕೈಬೇವಿನ ಹಿಂಡಿ ಅಂತದನ್ನು ಬೇರಿನ ಬೆಳವಣಿಗೆಗೆ ಸೂಕ್ತವಾಗಿ ಬರಲಿಕ್ಕೆ ಕೊಡುವಂತದ್ದು ಮಾಡಬೇಕು. ನಾಟಿ ಮಾಡಿದ ನಂತರ ಮೊದಲು ಈ ಗುಂಡಿ ತೆಗೆದ ನಂತರ ಸುಮಾರು 3/4 ಗುಂಡಿಯನ್ನು, ಅರ್ಧದಷ್ಟು ಮುಚ್ಚಿದ್ರೆ ಒಳ್ಳೆಯದು, 3/4 ಗುಂಡಿಯನ್ನು ಮುಚ್ಚಬೇಕು. ಮುಚ್ಚಿದ ನಂತರ ನಾವು ನಾಟಿಯನ್ನು ಮಾಡಬೇಕು. ನಾಟಿ ಮಾಡಿದ ನಂತರ ಅದಕ್ಕೆ ಏನಾದರೂ ತರಗಲೆ ಅಥವಾ ಸೋಗೆಯನ್ನು ಇಟ್ಟು ಅದನ್ನು ಸ್ವಲ್ಪ ಮಲ್ಚಿಂಗ್ ಕೂಡ ಕೊಡಬೇಕಾಗ್ತದೆ. ಈ ರೀತಿ ನಾಟಿ ಮಾಡಿದ ಕೊಕ್ಕೋವನ್ನು ನಾವು 14th month ಆಗುವಾಗ ಅದು ಕವಲು ಹೊಡಿಲಿಕ್ಕೆ ಪ್ರಾರಂಭ ಆಗ್ತದೆ. ನಮಗೆ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಕೊಕ್ಕೋವನ್ನು ಬೆಳೆಸಬೇಕು. ಆಕ್ಚುಲಿ ಇದು ಕಾಡು ಮರದ ಗುಣ ಕೊಕ್ಕೋಗೆ. ಆದರೆ ನಮ್ಮ ತೋಟಕ್ಕೆ ಬರುವಾಗ ಅದನ್ನು ಗಿಡವಾಗಿ ಬೆಳೆಸಿದಾಗ ಮಾತ್ರ ಅದರಿಂದ ನಮಗೆ ನಮ್ಮ ಕೃಷಿಗೆ ಕೂಡ ಅನುಕೂಲ, ಆದಾಯಕ್ಕೆ ಕೂಡ ಅನುಕೂಲ. ಅಂದ್ರೆ 14th month ಕವಲು ಹೊಡೆಯುವಂತಹ ಸಮಯದಲ್ಲಿ ಅದನ್ನು 1 meter 1.5 meters ಎತ್ತರಕ್ಕೆ ಸೀಮಿತಗೊಳಿಸಬೇಕು. ಅದು ಎಲ್ಲ ಗಿಡ ಒಂದೇ ರೀತಿಯಾಗಿ ಬರುವುದಿಲ್ಲ. ಅದಕ್ಕೆ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ, ಕವಲು ಹೊಡೆಯುವಂತಹ ಸಮಯದಲ್ಲಿ 1/2 meters ಅಥವಾ ಅದಕ್ಕಿಂತಲೂ ಕೆಳಗೆ 1 meter ಕೆಳಗಿರುವ ಚಿಗುರು ಬಂದ್ರೆ ಆ ಎಲ್ಲಾ ಚಿಗುರನ್ನು ಕತ್ತರಿಸಿ ಹಾಕಬೇಕು. ಕತ್ತರಿಸಿದ ಅಡಿಭಾಗದಲ್ಲಿ ಒಂದು ಚೂಪಾನ್ ಅಂತ ಹೇಳಿ ನೇರವಾಗಿ ಒಂದು ಚಿಗುರನ್ನು ಮಾತ್ರ ಬಿಡಬೇಕು. ಚಿಗುರು ತುಂಬಾ ಬರ್ತದೆ, ಆದ್ರೆ ಒಂದು ಚಿಗುರನ್ನು ಬಿಟ್ಟಾಗ ನಮಗೆ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಆ ರೆಂಬೆಗಳನ್ನು ಪ್ರಥಮ ಹಂತದಲ್ಲಿ ನಾವು ಮಾಡಿಕೊಂಡ್ರೆ ಅದು ನಮಗೆ ತೋಟದ ಕೆಲಸಕ್ಕೆ ಅನುಕೂಲತೆಯನ್ನು ಮಾಡಿಕೊಳ್ಳುತ್ತದೆ.